ರೈತ ಬಾಂಧವರೇ, ಈಗ ಈ ಕೃಷಿ ಭಾಗ್ಯ ಯೋಜನೆಯನ್ನ ನೀವು ಸಹಾಯಧನ ನೀವು ಪಡಿಬೇಕು ಅಂತ ಅಂದ್ರೆ ಇಲ್ಲಿ ಎರಡೇ ವಿಂಗಡ ಇರೋದು, ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತ ಏನೂ ಇಲ್ಲ. ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನನ ಕೊಡ್ತಾ ಇದ್ದೀವಿ. ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗದವರ ರೈತರಿಗೆ 90% ಇದನ್ನ ಸಹಾಯಧನನ ನೀಡಲಾಗ್ತಾ ಇದೆ. ಈ ಒಂದು ಕೃಷಿ ಭಾಗ್ಯ ಒಂದು ಪ್ಯಾಕೇಜ್ ರೀತಿಯಲ್ಲಿ ನೀವು ಅಳವಡಿಸ್ಕೋಬೇಕಾದ ಇದರಲ್ಲಿ ವಿವಿಧ ಅಳತೆಯ ಕೃಷಿ ಹೊಂಡಗಳಿರ್ತವೆ. ಕೃಷಿ ಹೊಂಡಗಳ ಸೈಜು 10x3 meter ಇಂದ 21x21x3 meter ವರೆಗೂ ಇರುತ್ತೆ. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಒಂದು ಅಳತೆಯ ಆಧಾರದ ಮೇಲೆ ರೈತರಿಗೆ ಸಬ್ಸಿಡಿ ಮತ್ತು ರೈತರ ವಂತಿಕೆ ಇರುತ್ತೆ. ಇದು ಸಾಮಾನ್ಯವಾಗಿ ನಿಮಗೆ ಕನಿಷ್ಠ ರೈತರ ವಂತಿಕೆ ನಾವು ಸಣ್ಣ ಸೈಜ್ ಅಂತ ತಗೊಂಡಾಗ ಜನರಲ್ ಸಾಮಾನ್ಯ ರೈತರಿಗೆ 30,000 85,000 ಅವ್ರಿಗೆ ಬರಬಹುದು. ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 20,000 to 65,000 ಬರಬಹುದು. ಆದರೆ ಅದೇ ನಾವು ಸರ್ಕಾರದ ಒಂದು ಸಬ್ಸಿಡಿ ಅಂತ ಸಹಾಯಧನ ಅಂತ ತಗೊಂಡಾಗ ಕಡಿಮೆ ಅಳತೆ ಇರತಕ್ಕಂಥ ರೈತರಿಗೆ ಕನಿಷ್ಠ 96,000 ಅವ್ರಿಗೆ ಸರ್ಕಾರದ ಒಂದು ಸಬ್ಸಿಡಿ ಇರುತ್ತೆ. ಅದೇ ರೀತಿ ಗರಿಷ್ಠ ಅಳತೆ ಒಂದು ಸೈಜ್ ಕೃಷಿ ಹೊಂಡಕ್ಕೆ 2,00,000 ಸಹಾಯಧನ ಕೊಡುತ್ತೆ. ಇದರಲ್ಲೇನು ಸಾಲ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಕಡಿಮೆ ಹೆಚ್ಚಿನ ಒಂದು ಸರ್ಕಾರದಿಂದ ಹೆಚ್ಚಿನ ಒಂದು ಸಹಾಯಧನ ಬರ್ತಾ ಇರೋದ್ರಿಂದ ತಮಗೆ ಇದನ್ನು ಲಾಭದಾಯಕವಾಗಿ ನೀವು ಇದನ್ನು ಅಳವಡಿಸ್ಕೊಂಡು ಲಾಭದಾಯಕ ಕೃಷಿನ ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶ್ನೆ ಕೇಳಿ. ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಇದು ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಉದ್ದೇಶ ಏನು ರೂಪ ಮೇಡಮ್ ಅವರೇ? ಈ ಒಂದು ಕೃಷಿ ಭಾಗ್ಯ ಯೋಜನೆನ ಮುಖ್ಯವಾಗಿ ನಾವು ಅಳವಡಿಸ್ಕೆ ಉದ್ದೇಶ ಏನಪ್ಪ ಅಂತಂದ್ರೆ ರಾಜ್ಯದ ಒಂದು ಮಳೆಯಾಶ್ರಿತ ಕೃಷಿಯನ್ನ ಸುಸ್ಥಿರ ಕೃಷಿಯನ್ನಾಗಿ ಮಾಡ್ತಕ್ಕಂಥದ್ದು. ಮತ್ತೆ ಈ ಒದ್ರಲ್ಲಿ ಕೃಷಿ ಹೊಂಡ ಒಂದು ಘಟಕ ಆಗಿರೋದ್ರಿಂದ ಅದರಲ್ಲಿ ಪಾಲಿ ಲೈನಿಂಗ್ ಅಂದ್ರೆ ಪಾಲಿಥಿನ್ ಹೊದಿಕೆ ನಾವು ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ಅದರಲ್ಲಿ ನೀರನ್ನ ಸಂಗ್ರಹಣೆ ಮಾಡ್ತೀವಿ. ಆ ನೀರನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನ ಉಪಯುಕ್ತವಾಗಿ ನಾವು ರಕ್ಷಣಾತ್ಮಕ ಒಂದು ನೀರಾವರಿಯಾಗಿ ನಾವು ಬೆಳೆಗಳಿಗೆ ಬಳಸಬಹುದು. ಒಂದು ಕರೆ ಇದೆ, ಹೆಸರೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ. ಆಯ್ತು, ಹೆಸರೇಳಿ, ಕೇಳ್ತಾ ಇದೆ. ಹೆಸರು ಕಲ್ಲಪ್ಪ ಬಸಪ್ಪ. ಕೇಳಿ ತಳವಾರ ಅವರು, ಪ್ರಶ್ನೆ ಕೇಳಿ. ಸಾಹೇಬ್ರ, ನಾವು ಈಗ 2 acres 15 gunti ತೋಟ ಇದೆ, ಮತ್ತು ಈಗ ನಾವು 70x70 ದೊಡ್ಡ ಮಾಡ್ಕೋಬಹುದ? ಅಷ್ಟು ಸೈಜ್ ಹೊಂಡ ಮಾಡ್ಕೋಬೇಕು ಅಂತೀರಿ? ಕಲಪ್ಪ ಅವರೇ, ಇದರಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಗರಿಷ್ಠ ಒಂದು ಅಳತೆ ಅಂತಂದರೆ 21x21x3 meter. ಮೀಟರ್ ಅಂತಂದರೆ ನೀವು ಅಡಿಗಳಿಗೆ ಲೆಕ್ಕ ಹಾಕಿದ್ರೆ ನಿಮಗೆ ಒಂದು 60 meter 60 feet ಒಂದು ಇದರಲ್ಲಿ ಮಾಡ್ಕೋಬಹುದು. ಅದೇ ಗರಿಷ್ಠ. ಹಲೋ ಕಲಪ್ಪ ಅವರು, ಕರೆ ಕಟ್ಟಾಗಿದೆ ಅನಿಸ್ತದೆ. ಈಗ ಇದೊಂದು ಹಲೋ ಉದ್ದೇಶ ಕೇಳ್ತಾ ಇದ್ವಿ ನಾವು. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶ ಅಂತ ಅಂದ್ರೆ ಇಲ್ಲಿ ನಾವು ಮಳೆ ಬಂದಿರತಕ್ಕಂಥ ಒಂದು ಸಮಯದಲ್ಲಿ ನೀರನ್ನ ಶೇಖರಣೆ ಮಾಡಿ ಅದನ್ನ ನಾವು ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥದ್ದು. ಅದನ್ನ ರಕ್ಷಣಾತ್ಮಕ ಒಂದು ನೀರಾವರಿಯಾಗಿ ನಾವು ಅದನ್ನ ಬಳಸ್ತಕ್ಕಂಥದ್ದು. ನಮಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನ ಉಪಯೋಗಿಸೋದ್ರಿಂದ ಬೆಳೆಗಳದ ಒಂದು ಉತ್ಪಾದಕತೆ ಜಾಸ್ತಿ ಆಗತ್ತೆ. ನಾವು ಈ ಒಂದು ಅಧ್ಯಯನದ ಪ್ರಕಾರ ಒಂದು 20-30% ಇಳುವರಿ ಜಾಸ್ತಿ ಆಗಿರ್ತಕ್ಕಂಥ ನಿದರ್ಶನ ಇದೆ. ಇದು ಇದು ಮುಖ್ಯ ಉದ್ದೇಶ ಆಗಿದೆ. ಈಗ ಇವು ಯೋಜನೆಯ ವ್ಯಾಪ್ತಿ ಎಷ್ಟರ ಮಟ್ಟಿಗಿದೆ ಮೇಡಮ್ ಈಗ ರಾಜ್ಯದಲ್ಲಿ? ಮೊದಲು ಈಗ 2023-24 ಕಳೆದ ವರ್ಷದಲ್ಲಿ ನಾವು 24 ಜಿಲ್ಲೆಗಳಲ್ಲಿ ಮಾತ್ರ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ವಿ. ಈಗ ಪ್ರಸ್ತುತ ವರ್ಷದಲ್ಲಿ ಎಲ್ಲಾ ರೈತರ ಎಲ್ಲಾ ಪ್ರದೇಶದ ರೈತರಿಂದ ಬೇಡಿಕೆ ಬಂದಿರುವ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನ ಎಲ್ಲಾ ಜಿಲ್ಲೆಗಳು ಎಲ್ಲಾ ತಾಲೂಕುಗಳು. ಹೌದೌದು, ತುಂಬಾ ಸಂತೋಷ. ಎಲ್ಲಾ ರೈತರು ಇದರ ಪ್ರಯೋಜನ ಪಡ್ಕೋಬಹುದು. ಹೌದು, ಕರಾವಳಿ ಮಲೆನಾಡು ಒಳಗೊಂಡಂತೆ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಮೇಡಮ್ ಅವರೇ, ಈಗ ಕೃಷಿ ಭಾಗ್ಯ ಯೋಜನೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಯಾಕಂದರೆ ನೀರಿನ ಲಭ್ಯತೆ ತುಂಬ ಕಡಿಮೆ ಇದ್ದಾಗ ಈ ಒಂದು ಯೋಜನೆ ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ. ಬೆಳೆ ಬೆಳಿಬೋದು, ತೋಟಗಾರಿಕೆ ಬೆಳೆ ಬೆಳಿಬೋದು, ಅಥವಾ ಮತ್ತೆ ಯಾವುದರ ಅರಣ್ಯ ಬೆಳೆಗಳನ್ನು ಕೂಡ ಬೆಳಿಬೋದು. ನೀರಿನ ಅವಶ್ಯಕತೆ ಇದ್ದಾಗ ನೀರು ಸಂಗ್ರಹಣೆ ಮಾಡಿಕೊಂಡಾಗ ಇದ್ರ ಉಪಯೋಗ ಮಾಡ್ಕೋಬೋದು. ಅಲಭ್ಯತೆ ಉಂಟಾದಾಗ ಈ ಲಭ್ಯತೆ ನೀರನ್ನು ಬಳಸ್ಕೋಬೋದು. ಹೌದು. ಈಗ ಯಾವ್ಯಾವ ಥರದ ಈ ಒಂದು ಘಟಕ ಸ್ಥಾಪಿಸಬೇಕಾದ್ರೆ ರೈತರಿಗೆ ಏನೇನು ಸಹಾಯಧನ ಸಿಗ್ತದೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿ? ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಮೇಡಮವ್ರೆ. ಕೃಷಿ ಭಾಗ್ಯ ಒಂದು, ಅದಕ್ಕಿಂತ ಪೂರ್ವದಲ್ಲಿ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ಹೆಸರು ಹೇಳಿ ಅಲ್ಲಿಂದ. ಹಲೋ, ಹೆಸರು ಹೇಳಿ. ಆಯ್ತು, ಅದ ನೀವು ಅವಾಗ ಕೇಳಿದ್ರಿ, ಕೇಳಿ ಪ್ರಶ್ನೆನ ಮುಗಿಸ್ರಿ. ಈಗ ನಮ್ಗೆ ಸಣ್ಣ ಸೈಜ್ ನಾವು ಈಗ 12x12 meters ಅದು ಸೈಜ್ ಮಾಡ್ಕೋಬಹುದ್ರಿ? ಸಣ್ಣ ಹೊಂಡ. ಹೌದು, ಮಾಡ್ಕೋಬಹುದು, ಮಾಡ್ಕೋಬಹುದು. ಈಗ ಇದರಲ್ಲಿ 10x10x3 meters ಇರತಕ್ಕಂಥ ಕೃಷಿ ಹೊಂಡ ಚಿಕ್ಕ ಅಳತೆ, ಅದ್ರ ನಂತರ 12x12x3 meters ಇರತಕ್ಕಂಥ ಅಳತೆ ಇದೆ, ಅದರ ನಂತರ 15x15x3 ಇದೆ, 18x18x3 meters ಇರತಕ್ಕಂಥ ಅಳತೆ ಇದೆ. ಗರಿಷ್ಠ ಅಳತೆ ಅಂತಂದರೆ 21x21x3 meters ಇರತಕ್ಕಂಥ ಅಳತೆ ಇರತಕ್ಕಂಥದ್ದು. ಇದರಲ್ಲಿ ಯಾವುದು ಅಳತೆ ಬೇಕಾದರೂ ತಾವು ಮಾಡ್ಕೋಬಹುದು. ಇದನ್ನ ನೀವು ನಿಮ್ಮ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸ್ರಿ. ಅರ್ಜಿ ಸಲ್ಲಿಸಿದ ನಂತರ ಅವರು ನಮ್ಮ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಆ ಪ್ರದೇಶದಲ್ಲಿ ಕೃಷಿ ಹೊಂಡ ರಚನೆ ಮಾಡೋದಕ್ಕೆ ಅದು ಸೂಕ್ತ ಆಗಿದೆಯಾ ಇಲ್ವಾ ಅಂತ ಅವರೊಂದು ನೋಡಿ ಬರ್ತಾರೆ. ಅದು ನೋಡಿ ಅವರು ನಿಮಗೆ ಒಂದು ಸ್ಯಾಂಕ್ಷನ್ ಆರ್ಡರ್ ಕೊಡ್ತಾರೆ, ಕಾರ್ಯಾದೇಶ ಕೊಡ್ತಾರೆ. ತದನಂತರ ತಾವು ನಿರ್ಮಾಣ ಮಾಡ್ಕೋಬಹುದು. ಇದರಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡೋದ್ರ ಜೊತೆಗೆ ಒಂದು 100 meters ಅವ್ರಿಗೆ ಬದು ಕೂಡ ಮಾಡಬೇಕಾಗತ್ತೆ. ಸೊ ಇವೆರಡೂ ನೀವು ಮೊದಲನೇದಾಗಿ ಮಾಡಿಕೊಂಡು ತದನಂತರ ಅದಕ್ಕೆ ಪಾಲಿಥೀನ್ ಹೊದಿಕೆನ ಮಾಡ್ಕೋಬಹುದು. ನಿಮ್ಮದು ಕಪ್ಪು ಮಣ್ಣಾಗಿದ್ದರೆ ಪಾಲಿಥೀನ್ ಹೊದಿಕೆ ಕಡ್ಡಾಯ ಇರೋದಿಲ್ಲ. ನಿಮಗೆ ಬೇಕಾದರೆ ಅದನ್ನು ಹಾಕ್ಕೋಬೋದು, ಇಲ್ಲ ಅಂತಂದರೆ ಅದನ್ನು ಹೊರತುಪಡಿಸಿ ನೀವು ನಿರ್ಮಾಣ ಮಾಡ್ಕೋಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕಲೆಪ್ಪ ಅವರ. ಮೇಡಮ್ ಅವರೇ, ಈಗ ನಾವು ಸಹಾಯಧನದ ಬಗ್ಗೆ ಹೇಳ್ತಾ ಇದ್ವಿ. ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿ ಯಾವ ಥರದ ಸಹಾಯಧನ ಸಿಗ್ತದೆ ಸಾಮಾನ್ಯ ವರ್ಗದವರಿಗೆ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತ ಬಾಂಧವರಿಗೆ? ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು 6 ಘಟಕಗಳನ್ನ ಪ್ಯಾಕೇಜ್ ರೂಪದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ರೈತರಿಗೆ ತಿಳಿಸ್ತಾ ಇದ್ದೀವಿ. ಈ ಪ್ಯಾಕೇಜ್ ರೂಪದಲ್ಲಿ 6 ಘಟಕ ಅಂತಂದ್ರೆ ಕೃಷಿ ಬದು ನಿರ್ಮಾಣ ಅನ್ನೋದು ಒಂದು ಘಟಕ, ಕೃಷಿ ಹೊಂಡ ಅನ್ನೋದು 2ನೇ ಘಟಕ. ಅದನ್ನ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ಮೇಲೆ ನೀರು ಹಿಂಗದಂತೆ ಅದನ್ನ ತಡೆಯೋದಕ್ಕೆ ಪಾಲಿಥೀನ್ ಹೊದಿಕೆ ಒಂದು ಘಟಕ. ಅದ್ರ ಮೇಲೆ ನಾವು ಕೃಷಿ ಹೊಂಡದಲ್ಲಿ ಪಾಲಿಥೀನ್ ಹೊದಿಕೆ ಅಳವಡಿಸತಕ್ಕಂಥ ರೈತರದ್ದು ಇದರಲ್ಲಿ ಏನೋ ಅವಘಡ ಆಗಬಾರ್ದು ಅಂತ ಅಂದ್ಬಿಟ್ಟು ಸುತ್ತ ಬೇಲಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಮತ್ತು ಇದು ನೀರಿನ ಸಂಗ್ರಹಣೆ ಆಗಿರ್ತಕ್ಕಂಥ ನೀರನ್ನು ಮೇಲೆತ್ತೋದಕ್ಕೆ ಡೀಸೆಲ್ ಪಂಪ್ ಸೆಟ್ಟು, ಅದ್ರ ಜೊತೆಗೆ ಸೂಕ್ಷ್ಮ ನೀರಾವರಿ ಘಟಕ. ಈ 6 ಘಟಕಗಳನ್ನ ಕೃಷಿ ಭಾಗ್ಯ ಯೋಜನೆ ಒಳಗೊಂಡಿರುತ್ತದೆ. ಇದರಲ್ಲಿ ಸಹಾಯಧನ ಅಂತ ನಾವು ಬಂದಾಗ ಏನು ಸುತ್ತ ಬೇಲಿ ಬಿಟ್ಟು ಎಲ್ಲ ಒಂದು ಘಟಕಗಳಿಗೂ ಕೂಡ 80%-90% ವರೆಗೂ ಸಹಾಯಧನ ಇರುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ 80% ಅವ್ರಿಗೆ ನಾವು ಸಹಾಯಧನ ಕೊಡ್ತೀವಿ, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 90% ವರೆಗೂ ಕೊಡ್ತೀವಿ. ಸೂಕ್ಷ್ಮ ನೀರಾವರಿ ಘಟಕ ಅಂದರೆ ಎಲ್ಲರಿಗೂ ಕೂಡ 90% ಇದ್ದೇ ಇದೆ. ಅದ್ರ ಜೊತೆಗೆ ಬೇಲಿ ನಿರ್ಮಾಣ ಮಾಡಬೇಕಾದ್ರೆ ಮಾತ್ರ ಅದಕ್ಕೆ ಶೇಕಡಾ ಅವ್ರದ್ದು ಏನು ವೆಚ್ಚ ಆಗಿರುತ್ತೆ ಅದರದ್ದು ಅಂದಾಜು ಪತ್ರಿಕೆ ನಾವು ರಚನೆ ಮಾಡಿ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ 40% ಅವ್ರಿಗೆ ಸಾಮಾನ್ಯ ವರ್ಗದ ರೈತರಿಗೆ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ 50% ಅಷ್ಟು ನಾವು ಸಹಾಯಧನ ಕೊಡ್ತೀರಿ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ, ಹೆಸರು ಹೇಳಿ ಅಲ್ಲಿಂದ. ನಮಸ್ಕಾರ ಸರ್, ತಮ್ಮನ ಮೈಸೂರಿಂದ ತಮ್ಮನ ತಳವಾರ್. ಕೇಳಿ, ಪ್ರಶ್ನೆ ಕೇಳಿ. ಸರಿ, ಕೃಷಿ ಭಾಗ್ಯ ಯೋಜನೆ ಪಡಿಬೇಕಾದ್ರೆ ಏನೇನು ದಾಖಲೆಗಳು ಕೊಡಬೇಕು? ಹೇಳ್ತಾರೆ ಹೇಳ್ತಾರೆ ಸ್ಯಾಂಕ್ಷನ್ ಆಗತ್ತೆ. ಸರ್ಕಾರ ಕಡೆಯಿಂದ ಏನಾದ್ರು ಬಂದ ಅವರೇ ಕೃಷಿ ಹೊಂಡ ರೆಡಿ ಮಾಡಿ ಕೊಡ್ತಾರೆ, ಹೇಗೆ? ಏನು ದಾಖಲೆ ಬಗ್ಗೆ ಹೇಳಿ. ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ನೀವು ದಾಖಲೆ ಸಲ್ಲಿಸೋದಕ್ಕೆ ಅಂತ ಏನು ಇರಲ್ಲ. ಯಾಕಂದ್ರೆ ನಿಮಗೆ ಈಗ ನಮ್ಮ ಇಲಾಖೆಯಿಂದ ಫ್ರೂಟ್ ಐಡಿ ಅಂತ ನಿಮಗೆ ಕೊಟ್ಟಿದ್ದಾರೆ. ಅದು ನಿಮ್ಮ ಒಂದು ಎಲ್ಲ ಒಂದು ಲ್ಯಾಂಡ್ ಡೀಟೇಲ್ಸ್ ಇರುತ್ತೆ, ಅದರಲ್ಲಿ ಜಮೀನು ಎಷ್ಟಿದೆ ಅಂತ ಇರುತ್ತೆ, ಅದರದ್ದು ಎಲ್ಲ ದಾಖಲಾತಿ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ಈಗಾಗಲೇ ಅದನ್ನು ರಚನೆ ಅಂದರೆ ಬೇರೆ ಯಾವುದೇ ಸ್ಕೀಮಲ್ಲಿ ನೀವು ಯೋಜನೆಗಳಿಂದ ನೀವು ಸಹಾಯಧನ ಪಡೆದಿಲ್ಲ ಅನ್ನೋದು ಒಂದು ಅವ್ರಿಗೆ ನಿರಪೇಕ್ಷಣಾ ಪತ್ರ ಬೇಕಾಗತ್ತೆ, ಎನ್ ಓ ಸಿ ಬೇಕಾಗತ್ತೆ. ಸೊ ಅದನ್ನೊಂದು ನಿಮ್ಮ ಕಡೆಯಿಂದ ತೋರಿಸ್ಕೊತಾರೆ, ಇಲ್ಲ ನಮ್ಮ ಇಲಾಖೆ ವತಿಯಿಂದನೇ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಎನ್ ಓ ಸಿ ತೊಗೊತಾರೆ. ಅಷ್ಟು ಮಾತ್ರ ದಾಖಲೆ ಸಾಕು. ಇದ್ರ ನಂತರ ಈಗ ನೀವು ನಿರ್ಮಾಣ ಮಾಡಬೇಕು ಅಂತಂದರೆ ನಾವು ರೈತರಿಗೇ ಹೇಳಿದ್ದೀವಿ, ನೀವೇ ನಿರ್ಮಾಣ ಮಾಡ್ಕೊಳ್ಳಿ ಅಂತ. ಯಾಕಂದರೆ ನಿಮಗೆ ಅಳತೆ ಯಾವ ರೀತಿ ಬರಬೇಕು ಅಂತ ನಮ್ಮ ಅಧಿಕಾರಿಗಳು ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಆದರೆ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ತಮ್ಮದೇನೇ. ನೀವು ನಿರ್ಮಾಣ ಮಾಡಿದ್ದಾದಮೇಲೆ ಅವರು ಕರೆಕ್ಟಾಗಿ ಅಳತೆ ಇದೆಯಾ ಅಂತ ಎಲ್ಲ ನೋಡಿ ನಿಮಗೆ ಸಹಾಯಧನನ ವರ್ಗಾವಣೆ ಮಾಡ್ತಾರೆ. ಆಯ್ತಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ದಾಖಲೆ ಬಗ್ಗೆ ಹೇಳ್ತಾ ಇದ್ವಿ, ಇನ್ನೂ ಸ್ವಲ್ಪ ಮಾಹಿತಿ ಏನೇನು ಬೇಕಾಗ್ಬೋದು? ರೈತರ ಅರ್ಜಿ, ರೈತರ ಭಾವಚಿತ್ರ ಈ ಥರ ಏನು ಬೇಕಾಗತ್ತೆ? ರೈತರ ಭಾವಚಿತ್ರ ಒಂದು ಬೇಕಾಗತ್ತೆ, ಮತ್ತು ಅರ್ಜಿ ನಾವು ಈಗಾಗಲೇ ಮುದ್ರಿತ ಅರ್ಜಿನ ಎಲ್ಲ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಅದನ್ನು ಇಟ್ಟಿದ್ದೀವಿ. ಆ ಒಂದು ಮುದ್ರಿತ ಅರ್ಜಿನಲ್ಲಿ ಅವರು ಅವ್ರದ್ದು ಎಫ್ ಐ ಡಿ ಏನಿದೆ, ಅವ್ರದ್ದು ಅಡ್ರೆಸ್ಸು ಅದೆಲ್ಲನೂ ಕೂಡ ಒಂದು ದಾಖಲಾತಿ ಅಂದರೆ ಅದರಲ್ಲಿ ಅರ್ಜಿನಲ್ಲಿ ತುಂಬಿಸಿ ಕೊಟ್ಟು, ಮತ್ತೆ ಬೇರೆ ಇಲಾಖೆನಲ್ಲಿ ಈಗಾಗಲೇ ಸೌಲಭ್ಯ ಪಡೆದಿಲ್ಲ ಅನ್ನೋದಕ್ಕೆಲ್ಲ ಒಂದು ಸಹಿ ಮಾಡಿಕೊಟ್ರೆ ಅದು ಅರ್ಜಿ ಸಲ್ಲಿಸ್ದಂಗೆ ಆಗುತ್ತೆ. ಹಲೋ, ಹೆಸರು ಹೇಳಿ, ಎಲ್ಲಿಂದ? ಹಲೋ, ನಮಸ್ಕಾರ ಸರ್, ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಕ್ಷಾಣಿಗಳೇ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್. ಹಾಂ, ಕೇಳಿ ಅಮ್ಮ, ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್ ಅವರ. ಹಾಂ ನಮಸ್ತೆ, ಹೇಳಿ ಭಾಗೀರಥಿ ಅವರೇ. ಹಲೋ ರೀ ಮೇಡಮ್ ಅವ್ರ, ನಮ್ಮ ತಾಯಿ ಹೆಸರಲ್ಲಿ 4 acres 20 gunte ಜಮೀನ್ ಐತಿ ಮೇಡಮ್ ಅವರೇ. ನಾವು ಒಂದು ಹೊಂಡ ಮಾಡ್ಕೋಬೇಕಲ್ಲ ರೀ, 18x18. ಹೌದು, ಆಗುತ್ತೆ. ಕನಿಷ್ಠ 1 acre ಇರತಕ್ಕಂಥ ರೈತರು ಕೂಡ ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. 1 acreಗಿಂತ ಕಡಿಮೆ ಇರತಕ್ಕಂಥವ್ರು ಅರ್ಹತೆ ಹೊಂದಿರೋದಿಲ್ಲ. ಅದು ಬಿಟ್ಟರೆ ನೀವು 4 acres 20 gunte ಇರೋದ್ರಿಂದ ತಾವು ಅರ್ಜಿ ಸಲ್ಲಿಸ್ಬೋದು, ಅರ್ಜಿ ಸಲ್ಲಿಸಿ ನಿರ್ಮಾಣ ಮಾಡ್ಕೋಬೋದು. ಹೌದು, ಮಾಡ್ಕೋಬೋದು, ಮಾಡ್ಕೋಬಹುದು. ಹೌದು, ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿ ಅವರು ತಮ್ಮ ಹೊಲಕ್ಕೆ ಭೇಟಿ ನೀಡ್ತಾರೆ, ಅಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ಸೂಕ್ತತೆ ಇದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡ್ತಾರೆ. ತದನಂತರ ನಿಮಗೆ ಕಾರ್ಯಾದೇಶ ಕೊಟ್ಟು ನೀವು ನಿರ್ಮಾಣ ಮಾಡೋದಕ್ಕೆ ಅವರು ಆದೇಶ ಕೊಡ್ತಾರೆ. ಹೌದ್ರಿ, ನಿಮಗೆ 80% ಸಬ್ಸಿಡಿ ಇರುತ್ತೆ. ನಮಸ್ಕಾರ ಭಾಗೀರಥಿ ಅವರೇ. ಮೇಡಮ್, ಈಗಾಗಲೇ ರೈತರು ಇತರೆ ಯೋಜನೆಯಡಿ ಕೃಷಿ ಹೊಂಡ ನಿರ್ಮಿಸಿಕೊಂಡಲ್ಲಿ ಆ ರೈತರಿಗೆ ಉಳಿದ ಘಟಕ ಪಡೀಲಿಕ್ಕೆ ಅಥವಾ ಅರ್ಜಿ ಹಾಕಲಿಕ್ಕೆ ಅವಕಾಶ ಉಂಟಾ? ಇಲ್ಲ, ಇಲ್ಲ. ಇದರಲ್ಲಿ ಕೃಷಿ ಹೊಂಡನೇ ಮುಖ್ಯ ಒಂದು ಘಟಕ ಆಗಿರೋದ್ರಿಂದ ಇತರೆ ಯೋಜನೆಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಿದ್ರೆ ಈ ಯೋಜನೆಯಲ್ಲಿ ಸಹಾಯಧನ ಪಡೆಯೋದಕ್ಕೆ ಅವರು ಅರ್ಹರಿರೋದಿಲ್ಲ. ಆಮೇಲೆ ಮೇಡಮ್, ಈಗ ಈ ಒಂದು ಯಾವ್ಯಾವ ಅಳತೆ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಳ್ಬೋದಾಗಿದೆ ನಮ್ಮ ರೈತರು, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ತಮ್ಮ ಜಮೀನು ಎಷ್ಟಿದೆ ಅಂತ ಅವರು ಪರಿಶೀಲನೆ ಮಾಡಿ ಅವರ ಒಂದು ಜಮೀನಿನ ಒಂದು ಅಳತೆ ಪ್ರಕಾರ ಅವರು 10x10x3 meter ಇರ್ತಕ್ಕಂಥ ಕನಿಷ್ಠ ಅಳತೆ ಇರ್ತಕ್ಕಂಥದ್ರಿಂದ ಹಿಡಿದು 12x12 15x15 meter ಮತ್ತೆ ಆಳ ಎಲ್ಲದಕ್ಕೂ 3 meter ಇರುತ್ತೆ. ಸೊ 18x18 meter ಮತ್ತೆ 21x21 meter ಇರತಕ್ಕಂತ ಕೃಷಿ ಹೊಂಡನ ನಿರ್ಮಾಣ ಮಾಡ್ಕೋಬಹುದು. ಈ ಅಳತೆ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಡ್ತೀರಿ? ಹೌದು. ಒಂದು ಕರೆ ಇದೆ ನೋಡೋಣ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ. ನಮಸ್ತೆ. ನಾ ದಾವಣಗೆರೆ ಜಿಲ್ಲೆಯಿಂದ, ನ್ಯಾಮತಿಯಿಂದ. ಗೋಡಂಬಿ ಹಾಕಿದ ಸರ್ 1.5 acre. ಹೆಸರು ಹೇಳಿ ಸರ್. ಅಂಪಣ್ಣ ಅಂತ. ಹಾ, ಕೇಳಿ. ಅದು 1.5 acre ಇದೆ ನಮಗೆ. ಅವ್ರು 1 acre ಬರಲ್ಲ, 1 hectare ಇರ್ಬೇಕು ಅಂತ ಹೇಳಿದ್ರಿ ಕೇಳಿದಕ್ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ. ಅಂದ್ರೆ ನಿಮ್ದು 1.5 acre ಬೇರೆ ಬೇರೆ ಕಡೆ ಇದೆಯಾ ಅಥವಾ ಒಂದೇ ಕಡೆ? ಒಂದೇ ಕಡೆ ಅಂದ್ರೆ ನೀವು ಅರ್ಹರಿದ್ದೀರಾ? 1 acre ಇದ್ರು ಅರ್ಹರು. 1 acre ಇದ್ರೆ ಅರ್ಹರಿದ್ದಾರೆ. ಹಾ, ಸರಿ, ಆಯ್ತು. ಓಕೆ, ಧನ್ಯವಾದ, ಧನ್ಯವಾದಗಳು. ಈಗ ಈಗ ಈ ಒಂದು ಸದರಿ ಯೋಜನೆ ಬಗ್ಗೆ ನಾವು ಮಹತ್ವವನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಮೇಡಮ್ ಅವರೇ. ಈಗ 2023-24 ಸಾಲಿನಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿ ಎಷ್ಟು ಪ್ರಗತಿ ಸಾಧಿಸಲಾಗುತ್ತೆ ನಮ್ಮ ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅಂದರೆ ರಾಜ್ಯಾದ್ಯಂತ 24 ಜಿಲ್ಲೆಗಳಲ್ಲಿ ನಾವು ಕಳೆದ ವರ್ಷ ಒಂದು ಅನುಷ್ಠಾನ ಮಾಡಿದ್ವಿ. ಆ ಒಂದು 24 ಜಿಲ್ಲೆಗಳಲ್ಲಿ 6,600 ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಆ ಒಂದು ರೈತರಿಗೆ ಈಗ ಪ್ರಸ್ತುತ ವರ್ಷದಲ್ಲಿ ಇನ್ನ ಹೆಚ್ಚಿನ ಒಂದು ಸುಮಾರು 13,000 ಹೊಂಡ ಮಾಡೋದಕ್ಕೆ ಅವಕಾಶ ಇದೆ ರಾಜ್ಯಾದ್ಯಂತ. ಅಷ್ಟು ಒಂದು ಕರೆ ಇದೆ ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ತೆ. ನಮಸ್ಕಾರ ಸರ್, ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಕೇಳಿ, ಪ್ರಶ್ನೆ ಕೇಳಿ. ಸರ್ ಪಟೇಲ್ ಅಂತ ನಾನು. ಸರ್ ಮತ್ತೆ ನಿಮ್ಗೂ ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಮತ್ತೆ ರೂಪ ಮೇಡಮ್ಗೆ. ಏನಂದ್ರೆ, ಈಗ ಕೃಷಿ ಭಾಗ್ಯ ಯೋಜನೆ ಅಂತ ಸರ್ಕಾರ ಜಾರಿಗೆ ತಂದಿದೆಯಲ್ಲ. ಹೌದು. ಇದರಲ್ಲಿ ರೈತರಿಗೆ ಇರುವ ಯೋಜನೆಗಳು ಏನೇನು? ಆಮೇಲೆ ಎರಡನೇ ಪ್ರಶ್ನೆ, ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ತೀವಲ್ಲ, ಮಾಡ್ಕೋತೀವಲ್ಲ ರೈತರು ನಾವು, ನಮ್ಮ ಒಂದು ಹೆಕ್ಟರ್ ಎಷ್ಟಿರ್ಬೇಕು ನಮ್ಮ ಹೊಲ ಅಥವಾ ಗದ್ದೆ ಅಂತ ಕೇಳ್ತಾ ಇದ್ದೀನಿ. ಎರಡು ಪ್ರಶ್ನೆ. ಎರಡಕ್ಕೂ ಉತ್ತರ ಕೊಟ್ಟಿದ್ದಾರೆ, ಈಗ ಮತ್ತೆ ಹೇಳ್ತಾರೆ ಬಿಡಿ. ಹಾ ಸರ್, ಕೊಡಿ ಕೊಡಿ, ನಾವು ಕೇಳಿರ್ಲಿಲ್ಲ ನಡುವೆ ಅದಕ್ಕೆ. ತಾವು ಈ ಒಂದು 1 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರನ್ನು ಇದನ್ನು ನೀವು ನಿರ್ಮಾಣ ಮಾಡ್ಕೋಬಹುದು. ಮತ್ತೆ ಕೇಳಿಸ್ತಾ ಇದ್ದೀರ? ಓಕೆ, 1 ಎಕರೆ ಇರತಕ್ಕಂಥ ಎಲ್ಲ ರೈತರು ಕೂಡ ನಿರ್ಮಾಣ ಮಾಡ್ಕೋಬಹುದು. ಮತ್ತೆ ಅಳತೆ, ಎರಡನೇ ಪ್ರಶ್ನೆ ಅಳತೆ ಕೇಳಿದ್ದಲ್ಲ, ಎಷ್ಟು ಎಕರೆ ಇರಬೇಕು? ಎಷ್ಟು 1 ಎಕರೆ ಇದ್ರೂ ಮಾಡ್ಕೋಬಹುದು. ಎರಡನೇ ಪ್ರಶ್ನೆ ತಾವು ಕೇಳಿದ್ದು. ಹಲೋ, ಇರಲಿ, ಈಗ ಕಟ್ ಆಗಿದೆ ಲೈನು. ಅವರಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ಈಗ ನಾವು ಕೇಳ್ತಾ ಇದ್ವಿ, ಈಗ ಯೋಜನೆ ಅಡಿ ಎಷ್ಟು ಪ್ರಗತಿ ಸಾಧಿಸಿದ್ವಿ ಅಂತ ನಾವು ಕೇಳ್ತಾ ಇದ್ವಿ ಮೇಡಮ್ ಅವರೇ. ಈಗ ಈ ನಾನು ಈಗ ಹೇಳಿರ್ತಕ್ಕಂಥದ್ರಲ್ಲಿ ಆಗಲೇ ಕಳೆದ ವರ್ಷದಲ್ಲಿ ಸುಮಾರು 6,600 ಕೃಷಿ ಹೊಂಡಗಳನ್ನ ನಾವು ನಿರ್ಮಾಣ ಮಾಡಿದ್ವಿ. ಈ ವರ್ಷದಲ್ಲಿ ಹೆಚ್ಚಿನ ಗುರಿ ಇದೆ ನಮಗೆ. ಎಲ್ಲ ರಾಜ್ಯಾದ್ಯಂತ ನಾವು ಅನುಷ್ಠಾನ ಮಾಡ್ತಾ ಇರತಕ್ಕಂಥ ಇರೋದ್ರಿಂದ ಸುಮಾರು 13,000 ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ. ಈಗ ಪ್ರಸ್ತುತ ಹಂತದಲ್ಲಿ ಏನಾಗ್ತಾ ಇದೆ, ರೈತರು ಈಗ ಮೊದಲನೇ ಒಂದು ಖರೀಫ್ ಅಂದರೆ ನಮಗೆ ಮುಂಗಾರು ಬೆಳೆಗಳು ಕಟಾವ್ ಆಗಿರೋದ್ರಿಂದ ಈಗ ನಿರ್ಮಾಣ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಇದೆ. ಈಗ ಜ್ಯೇಷ್ಠತೆ ಆಧಾರದ ಮೇಲೆ ನಾವು ಇವ್ರನ್ನ ಪರಿಗಣಿಸ್ತಾ ಇರೋದ್ರಿಂದ ಅವರು ಕೂಡಲೇ ಅರ್ಜಿ ಸಲ್ಲಿಸಿ ಅದರಿಂದ ಸವಲತ್ತಿನ ಪಡಿಬಹುದು. ಹೆಸರು ಹೇಳಿ, ಎಲ್ಲಿಂದ? ನಿಮ್ದು ರೇಡಿಯೋ ಸೆಟ್ ಅನ್ನು ದೂರ ಇಟ್ಟು ಮಾತಾಡಿ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ನಮಸ್ತೆ, ನಾವು ಗುಡ್ಲಪಟ್ಟೆ ತಾಲೂಕು ಚನ್ನಡ್ರಳ್ಳಿ. ಹೆಸರು? ಮಹೇಶ್ ಅಂತ. ಕೇಳಿ ಮಹೇಶ್ ಅವರೇ. ಸರ್, ಈ ಕೃಷಿ ಭಾಗ್ಯಗಳು ಸರ್ಕಾರದಿಂದ ದೊರೆಯತಕ್ಕಂಥ ಸರಿ, ಆದ್ರೆ ಇದಕ್ಕೆ ಏನಾದ್ರು ಕಾಲಮಿತಿ ಇದೆಯಾ ಅಥವಾ ಯಾವ್ಯಾವ ಟೈಮಲ್ಲಿ ತಗೋಬೇಕು ಅಂತ, ಅಥವಾ ವರ್ಷ ಪೂರ್ತಿ ಇರುತ್ತೆ ಹೆಂಗೆ? ವರ್ಷ ಪೂರ್ತಿ ಇರುತ್ತೆ ಈ ಒಂದು ಯೋಜನೆ, ವರ್ಷ ಪೂರ್ತಿ ಇರುತ್ತೆ. ತಾವು ಅರ್ಜಿ ಕೂಡಲೇ ಅರ್ಜಿ ಸಲ್ಲಿಸ್ರಿ, ಯಾಕಂದ್ರೆ ಇದು ಒಂದು ಜ್ಯೇಷ್ಠತೆ ಆಧಾರದ ಮೇಲೆ ನಾವು ರೈತರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ವ್ಯಾಪ್ತಿನಲ್ಲಿ ಅಂದ್ರೆ ರೈತ ಸಂಪರ್ಕ ಕೇಂದ್ರ ಅಥವಾ ಒಂದು ಜಿಲ್ಲೆಗೆ ನಾವು ಒಂದು ಗುರಿ ಅಂತ ಕೊಟ್ಟಿರ್ತೀವಿ. ಆ ಗುರಿಗೆ ಎಷ್ಟು ಜನ ರೈತರು ಬರ್ತಾರೋ ಅದನ್ನ ನಿರ್ಮಾಣ ಮಾಡ್ತೀವಿ. ಮತ್ತೆ ಈ ಕೃಷಿ ಭಾಗ್ಯಗಳನ್ನು ಪಡಿಬೇಕಾದ್ರೆ ಏನಾದ್ರು ರೈತರಿಗೆ ಮಾನದಂಡಗಳು ಇದೆಯಾ? ಕನಿಷ್ಠ 1 ಎಕರೆ ಅಂತ ಮಾನದಂಡ ಬಿಟ್ಟರೆ ಇನ್ನು ಬೇರೆ ಯಾವುದೇ ಒಂದು ಮಾನದಂಡ ಇಲ್ಲ. ನಮ್ಮ ರಾಜ್ಯದ ಎಲ್ಲ ರೈತರು ಕೂಡ, ಆಸಕ್ತಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಇದನ್ನು ಮಾಡ್ಕೋಬಹುದು. ಆಗಲೇ ಮತ್ತೆ ತಮ್ಗೆ ಹೇಳ್ದಂಗೆ ಬೇರೆ ಯೋಜನೆಗಳಲ್ಲಿ ನೀವೇನಾದರೂ ಸವಲತ್ತು ಪಡೆದಿದ್ರೆ, ಕೃಷಿ ಹೊಂಡ ಈಗಾಗಲೇ ಮಾಡ್ಕೊಂಡಿದ್ರೆ ಅವರು ಅರ್ಹತೆ ಹೊಂದಿರಲ್ಲ, ಅದನ್ನು ಹೊರತುಪಡಿಸಿ ಎಲ್ಲ ರೈತರು ಕೂಡ ಮಾಡ್ಕೋಬಹುದು. ಮತ್ತೆ ಈ ಭಾಗ್ಯಗಳಿಗೆ ಸಂಬಂಧಪಡ್ತಕ್ಕಂಥ ಕೆಲವು ಭಾಗ್ಯಗಳು ಯಾವ್ಯಾವು? ಇದರಲ್ಲಿ ಈಗ ನಾನು ಹೇಳಿದೆ ನಿಮಗೆ 6 ಘಟಕಗಳನ್ನ ಇದು ಒಳಗೊಂಡಿರ್ತಕ್ಕಂಥದ್ದು. ಒಂದು ನೀವು ಬದು ನಿರ್ಮಾಣ ಮಾಡ್ಕೊಳ್ಳೋದು 1 ಘಟಕ, ಕೃಷಿ ಹೊಂಡ ಮಾಡೋದು, ಕೃಷಿ ಹೊಂಡಕ್ಕೆ ನೀರು ಹಿಂಗ್ದಂಗೆ ಪಾಲಿಥಿನ್ ಒದಿಕೆ ಮಾಡ್ತಕ್ಕಂಥದ್ದು, ಆಮೇಲೆ ಡೀಸೆಲ್ ಪಂಪ್ ಸೆಟ್ ಮಾಡ್ತಕ್ಕಂಥದ್ದು, ಕೃಷಿ ಹೊಂಡದ ಸುತ್ತ ಬೇಲಿ ನಿರ್ಮಾಣ ಮಾಡ್ತಕ್ಕಂಥದ್ದು, ಮತ್ತು ಸೂಕ್ಷ್ಮ ನೀರಾವರಿ ಘಟಕಗಳನ್ನ ಅಳವಡಿಸ್ತಕ್ಕಂಥದ್ದು. ಇಷ್ಟು 6 ಘಟಕಗಳನ್ನು ಕಡ್ಡಾಯ ಆಗಿರುತ್ತೆ. ತಮ್ಮಲ್ಲಿ ಯಾವುದಾದ್ರೂ 1 ಘಟಕ ಇದ್ದರೆ ಅದನ್ನು ಹೊರತುಪಡಿಸಿ ನೀವು ಸವಲತ್ತಿನ ಪಡಿಬಹುದು. ಮತ್ತೆ ಇದಕ್ಕೆ ಸಹಾಯಧನ ಹೆಂಗೆ ಇರುತ್ತೆ ಮೇಡಮ್? ಸಾಮಾನ್ಯ ವರ್ಗಕ್ಕೆ, ಸಾಮಾನ್ಯ ವರ್ಗಕ್ಕೆ 80% ಸಹಾಯಧನ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಪಂಪ್ ಸೆಟ್ ಘಟಕ ಒಂದು ಇರ್ತದೆ ಅಂತ ಇಟ್ಕೊಳ್ರಿ, ಮತ್ತೆ ಅದರ ಉಪಯೋಗ ಏನು, ಮತ್ತೆ ಯಾವ ವಿಧದ ಪಂಪ್ ಸೆಟ್ ಪಡೆಯಲಿಕ್ಕೆ ಅವಕಾಶ ಉಂಟು? ಇನ್ನು ನಾವು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಮುಖ್ಯವಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ರಕ್ಷಣಾತ್ಮಕ ನೀರಾವರಿಯಾಗಿ ನೀರನ್ನು ಕೃಷಿ ಹೊಂಡಲಿರ್ತಕ್ಕಂಥ ನೀರನ್ನು ಬಳಸ್ತಕ್ಕಂಥದ್ದು. ನಮ್ಗೆ ಯಾವಾಗ ಮಳೆ ಕೈ ಕೊಡುತ್ತೆ ಆ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಬಳಸೋದಕ್ಕೆ ಅನುಕೂಲ ಆಗೋ ಥರ ಡೀಸೆಲ್ ಪಂಪ್ ಸೆಟ್ ಘಟಕನ ನಾವು ಇಟ್ಕೊಂಡಿದ್ದೀವಿ. ಇದನ್ನ ಈ ಘಟಕವನ್ನು 80% ನಾವು ಸಾಮಾನ್ಯ ವರ್ಗದ ರೈತರಿಗೆ ಅವ್ರಿಗೆ ಸಹಾಯಧನ ಇಟ್ಟು ಕೊಡ್ತಾ ಇದ್ದೀವಿ. ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 90% ಸಬ್ಸಿಡಿ ಇರುತ್ತೆ. ಇದನ್ನು ಹೊರತುಪಡಿಸಿ ಯಾರಾದರೂ ಬೇರೆ ರೈತರು ಸೋಲಾರ್ ಪಂಪ್ ಸೆಟ್ ಏನಾದರೂ ಅಳವಡಿಸ್ಕೊಂಡಿದ್ರೆ ಅವರಿಗೆ ನಮ್ಮ ಒಂದು ಯೋಜನೆ ಮುಖಾಂತರ 30,000 ಅನುದಾನನ ಅವರಿಗೆ ಸಹಾಯಧನದ ರೂಪದಲ್ಲಿ ನಾವು ಅವರಿಗೆ ಒದಗಿಸ್ಕೊಡ್ತೀವಿ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹೆಸರು ಹೇಳಿ, ಎಲ್ಲಿಂದ? ಸರ್ ನಮಸ್ತೆ. ನಮಸ್ಕಾರ ಸರ್. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಕರಿಮರ ಕ್ಯಾಂಪಿಂದ ಭೀಮರಾಯಣ್ಣ ಅಂತ ಸರ್ ಮಾತಾಡೋದು. ಕೇಳಿ, ಪ್ರಶ್ನೆ ಕೇಳಿ. ಸಬ್ಸಿಡಿ ತಮಗೆ ಅಂತಂದ್ರೆ ನೀವು ಯಾವ ಅಳತೆ ನೀವು ನಿರ್ಮಾಣ ಮಾಡ್ಕೊಂತೀರಾ ಅದ್ರ ಮೇಲೆ ನಿಮ್ಗೆ ಸಬ್ಸಿಡಿ ಅಮೌಂಟ್ ನಿಮ್ಗೆ ಡಿಸೈಡ್ ಆಗುತ್ತೆ. ಸಾಮಾನ್ಯವರ್ಗದವರು 80% ಸಹಾಯಧನ ಮಾತ್ರ 80%, ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 90% ಇರುತ್ತೆ. ಸಬ್ಸಿಡಿ ನಿಮ್ಗೆ ಅದರಲ್ಲಿ ಘಟಕಗಳನ್ನ ನೀವು ಯಾವ ತರ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದಿರುತ್ತೆ. ಈಗ ನೀವು ಘಟಕ 21x21x3 ಕೃಷಿ ಹೊಂಡ ತಗೊಂಡ್ರೆ ಅದರಲ್ಲಿ ಪಾಲಿಥಿನ್ ಹೊದಿಕೆ ಇರುತ್ತೆ. ಪಾಲಿಥಿನ್ ಹೊದಿಕೆ 250 GSM ಇರುತ್ತೆ ಮತ್ತೆ 420 GSM ಅಂತ ಇರುತ್ತೆ. ಸೊ ಅದ್ರದ್ದು ಆಧಾರದ ಮೇಲೆ ನಿಮಗೆ ರೈತರ ವಂತಿಕೆ ನಿಮಗೆ 64,000-89,000 ರೈತರ ವಂತಿಕೆ ಇರುತ್ತೆ, 6 ಘಟಕಗಳನ್ನ ಒಳಗೊಂಡಂತೆ. ಅದೇ ಥರ ಸಬ್ಸಿಡಿ ಬಂದ್ಬಿಟ್ಟು ಸರ್ಕಾರದಿಂದ ನಿಮಗೆ ಕೊಡ್ತಕ್ಕಂಥದ್ದು 180,000-200,000 ಸರ್ಕಾರದ ಒಂದು ಸಬ್ಸಿಡಿ ಇರುತ್ತೆ. ನಿಮ್ಮದು ನೀವು ಕಡಿಮೆ 20% ನೀವು ಖರ್ಚು ಮಾಡಿದ್ರೆ, ನೀವು ಜನರಲ್ ರೈತರಾಗಿದ್ದರೆ, ಸಾಮಾನ್ಯ ವರ್ಗದ ರೈತರಾಗಿದ್ದರೆ, ಅದೇ ಏನಾದರೂ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರಾಗಿದ್ದರೆ 40,000-64,000 ನೀವು ರೈತರ ವಂತಿಕೆನ ಕೊಡಬೇಕಾಗತ್ತೆ, ಎಲ್ಲ ಘಟಕಗಳನ್ನ ಒಳಗೊಂಡಂತೆ. ಮೇಡಮ್, ಇದು ನೀರಾವರಿ ಬೆಳೆಗಳಿಗೆಲ್ಲ ಬರುತ್ತೆ? ಹೌದು, ಎಲ್ಲ ಒಂದು ಅಚ್ಚುಕಟ್ಟು ಪ್ರದೇಶ ಇರಬಹುದು, ಎಲ್ಲರಿಗೂ ಕೂಡ ಈ ವರ್ಷ ನಾವು ಅವಕಾಶನ ಮಾಡಿಕೊಟ್ಟಿದ್ದೀವಿ. ಭತ್ತಕ್ಕೆ ಮಾಡ್ಬೋದಲ್ಲ? ಹೌದು, ಮಾಡ್ಬೋದು. ಯಾವುದೇ ಬೆಳೆಗೆ ಮಾಡ್ಬೋದು? ಯಾವುದೇ ಬೆಳೆಗೆ ಮಾಡ್ಬೋದು. ಎಲ್ಲಾ ಪ್ರದೇಶಗಳನ್ನ ಒಳಗೊಂಡಂತೆ ಈ ರಾಜ್ಯದ ಎಲ್ಲಾ ತಾಲೂಕುಗಳು ಅಚ್ಚುಕಟ್ಟು ಪ್ರದೇಶನೂ ಕೂಡ ಒಳಗೊಂಡಿದೆ ಇದರಲ್ಲಿ. ನಿಜವಾಗೂ ಇಲ್ಲ, ಎಲ್ಲಾರ್ಗು ಒಂದೇ ತರದ ಸಹಾಯಧನ ಇದೆ. ಎಲ್ಲಾ ರೈತರಿಗೂ 80-90% ಮಾತ್ರ ಸಹಾಯಧನ ಇರುತ್ತೆ. ಈ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್, ಏನಂತ? ಸೋಲಾರ್ ಪಂಪ್ ಸೆಟ್ನ ನಮ್ಮ ಇಲಾಖೆಯಿಂದ ನಾವು ಅನುಷ್ಠಾನ ಮಾಡ್ತಾ ಇಲ್ಲ, ಆದರೆ ಈ ತೋಟಗಾರಿಕಾ ಇಲಾಖೆ ಮತ್ತು PM ಕುಸುಮ್ ಅಂತ ಒಂದು ಯೋಜನೆ ಅಡಿಯಲ್ಲಿ ಯಾರಾದರೂ ರೈತರು ಸೌಲಭ್ಯ ಪಡೆದಿದ್ದಲ್ಲಿ ಅವರಿಗೆ ನಾವು ಹೆಚ್ಚುವರಿಯಾಗಿ ಅಂದರೆ ನಮ್ಮ ಇಲಾಖೆಯಿಂದ 30,000 ಅನುದಾನನ ಆ ರೈತರಿಗೆ ನಾವು ಕೊಡ್ತೀವಿ. ಹಲೋ, ಹೆಸರೇಳಿ, ಎಲ್ಲಿಂದ? ಪ್ರದೀಪ್ ಕುಮಾರ್ ಅಂತ, ಚಿತ್ರದುರ್ಗದಿಂದ. ಕೇಳಿ ಪ್ರದೀಪ್ ಅವರು, ಸಂಕ್ಷಿಪ್ತವಾಗಿ ಕೇಳಿ, ಸಮಯ ಮುಗಿತಾ ಇದೆ. ಸರ್, ಅದೇ ಈಗ ಅಳತೆ ಮೇಡಮ್ ಹೇಳಿದ್ರು, ಅದು 10 ಇಲ್ಲ 12 ಆತರ ಏನಾದ್ರು ಮಾಡಕ್ ಬರುತ್ತಾ, ಇಲ್ಲ 10 ಅದೇ ಸೈಜ್ ಎಲ್ಲ ಮಾಡ್ಕೋಬೇಕಾ? ಇಲ್ಲ, ನಿಗದಿತ ಅಳತೆನ ನಾವು ಏನು ಮಾರ್ಗಸೂಚಿನಲ್ಲಿ ತಮಗೆ ಕೊಟ್ಟಿದೀವಿ, 10x10 12x12x3 ಅದೇ ತರನೇ ಮಾಡ್ಕೋಬೇಕಾಗತ್ತೆ. ಜಾಗ ಸ್ವಲ್ಪ ನಮ್ದು ಈಗ ಪ್ಲಾಂಟೇಶನ್ ಮಾಡಿರ್ತೀವಿ, ಹಂಗಾಗಿ ಸ್ವಲ್ಪ ಒಂದು 10 ಈಗ 12 ಇಲ್ಲ 24 ಆತರ ಏನಾದ್ರು ಮಾಡಕ್ ಬರಲ್ವಾ ಮೇಡಮ್? ಇಲ್ಲ, ಆ ಥರ ಅನ್ಇವನ್ ಸೈಜಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಸ್ವಲ್ಪ ವ್ಯತ್ಯಾಸ ಇದ್ದರೆ ಮಾಡ್ಬೋದು, 10x10 ಜಾಗದಲ್ಲಿ 10x11 ಮಾಡಿಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಇದ್ದರೆ ನಡೆಯುತ್ತೆ, ಆದರೆ ಅದ್ರ ಪ್ರಕಾರನೇ ನಿಮಗೆ ಅನುದಾನ ಕೂಡ ಸಿಕ್ಕತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನೇರ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಕಾರ್ಯಕ್ರಮ ಆಲಿಸಿದ ಎಲ್ಲ ಕೇಳುಗರಿಗೂ, ಪ್ರಶ್ನೆ ಕೇಳಿದ ಎಲ್ಲ ರೈತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ಥರ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಶ್ರೀಮತಿ ರೂಪಾಯನ್ ಮೇಡಮ್ ಅವರು, ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ಮೇಡಮ್ ಅವರೇ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ನಮ್ಮ ಮುಂದಿನ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ ಇದೇ ತಿಂಗಳ 18ರಂದು ಇರ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ, ನಾನು ತಿಮ್ಮಪ್ಪ ಹೆಚ್ಚಗೌಡ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಭಾಗ್ಯ ಯೋಜನೆ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಎನ್ ಅವರು. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಮತ್ತು ರಾಜಲಕ್ಷ್ಮಿ ಜಿ. ತಾಂತ್ರಿಕ ನೆರವು ರಘುನಾಥ್, ತುಕಾರಾಮ್ ಚೌಹಾನ್ ಮತ್ತು ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:20. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿತವಾಗಿರುವ ರೈತ ದಸರಾ ಕಾರ್ಯಕ್ರಮ ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ರವಿ ಕೆಎಚ್ ಅವರೊಂದಿಗೆ ಸಂದರ್ಶನ. ರವಿ ಅವರಿಗೆ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ನಡೆಯುವಂತಹ ರೈತ ದಸರಾ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಎಲ್ಲ ನನ್ನ ರೈತ ಬಾಂಧವರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ದಸರಾ ಏನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ಈ ರೈತ ದಸರಾವನ್ನು ನಾವು ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದರೆ 3 ದಿನಗಳ ಕಾಲ, ಶನಿವಾರ, ಭಾನುವಾರ, ಸೋಮವಾರ, ಈ 3 ದಿವಸ ನಾವು ರೈತ ದಸರಾವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ 3 ದಿವಸಗಳ ಕಾರ್ಯಕ್ರಮ ಯಾವ ರೀತಿ ಇದೆಯಪ್ಪ ಅಂದರೆ, ಮೊದಲನೇ ದಿನ ಅಂದರೆ ನಾಳೆ ಶನಿವಾರ ಬೆಳಗ್ಗೆ 9:30 ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಏನು ಅರಮನೆ ಆವರಣದಲ್ಲಿದೆ, ಅಲ್ಲಿಂದ ಒಂದು ಪ್ರೊಸೆಷನ್ ಮೆರವಣಿಗೆ ಆರಂಭ ಆಗುತ್ತೆ. ಆ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದ ಶ್ರೀವತ್ಸ ಅವರು ವಹಿಸ್ತಾರೆ. ಮತ್ತು ಆ ಒಂದು ಮೆರವಣಿಗೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಕೃಷಿ ಸಚಿವರಾದಂಥ ಎನ್ ಚೆಲುವರಾಯ ಸ್ವಾಮಿ ಸಾಹೇಬರು ನೆರವೇರಿಸ್ಕೊಡ್ತಾರೆ. ಈ ವರ್ಷದ ಮೆರವಣಿಗೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಹೆಚ್ಚಿನ ಕೃಷಿ ಯಂತ್ರೋಪಕರಣಗಳು, ಹೈಟೆಕ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಪ್ರದರ್ಶನ ಮಾಡಲಿಕ್ಕೆ ಈ ಮೆರವಣಿಗೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಈಗ ಉದಾಹರಣೆಗೆ ಹೇಳೋದಾದರೆ, ಈ ಒಂದು ಸುಗರ್ ಕೇನ್ ಅಂದರೆ ಕಬ್ಬಿನ ಹಾರ್ವೆಸ್ಟ್ ಕಟಾವು ಮಾಡುವ ಯಂತ್ರ, ಅದನ್ನು ಹೊರಗಡೆಯಿಂದ ತರಿಸ್ತಾ ಇದ್ದೀವಿ. ಏಕೆಂದರೆ ನಮ್ಮಲ್ಲಿ ಕಬ್ಬನ್ನು ಮ್ಯಾನ್ಯುಯಲ್ ಆಗಿ ಅಂದರೆ ಮನುಷ್ಯರಿಂದ ಕಟಾವು ಮಾಡಲಾಗ್ತದೆ, ಅದನ್ನು ನಾವು ಯಂತ್ರೋಪಕರಣದಿಂದ ಮಾಡಲಿಕ್ಕೆ ಆ ಒಂದು ಕಟಾವು ಯಂತ್ರವನ್ನು ತರಿಸ್ತಾ ಇದ್ದೀವಿ. ಮತ್ತು ಅದೇ ಇದ್ರದ್ದು ಒಂದು ಬೇಲರ್ ಕೂಡ ಒಂದು ಇದೆ. ಅದೇ ರೀತಿ ಕಂಬೈನ್ಡ್ ಹಾರ್ವೆಸ್ಟರು, ಕಂಬೈನ್ಡ್ ಹಾರ್ವೆಸ್ಟರ್ ಅಂದರೆ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಎಲ್ಲ ಬೆಳೆಗಳನ್ನು ಒಕ್ಕಣೆ ಮಾಡ್ತಕ್ಕಂಥ ಯಂತ್ರ. ಮತ್ತು ಅದ್ರ ಜೊತೆ ಬೇಲರ್ ಕೂಡ ಇರ್ತದೆ. ಬೇಲರ್ ಅಂದರೆ ಅದು ಪಿಂಡಿಯನ್ನು ಮಾಡ್ತಕ್ಕಂಥದ್ದು. ಬೇರೆ ಬೇರೆ ಈ ಪ್ಯಾಡಿ ಅಂದರೆ ಭತ್ತವನ್ನು ನಾಟಿ ಮಾಡ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ, ಮ್ಯಾನ್ಯುಯಲ್ ಆಗಿ ರೈತರು ನಾಟಿ ಮಾಡ್ತಾರೆ. ಆಳುಗಳ ಕೊರತೆ ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಇದೆ. ಅದರ ಬದಲಾಗಿ ಪ್ಯಾಡಿ ಟ್ರಾನ್ಸ್ಪ್ಲಾಂಟರ್, ಭತ್ತದ ನಾಟಿ ಮಾಡುವ ಯಂತ್ರವನ್ನು ಕೂಡ ನಾವು ಈ ಒಂದು ಪ್ರದರ್ಶನದಲ್ಲಿ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗ್ತೇವೆ. ಅದರ ಜೊತೆಗೆ ಕೆಲವೊಂದು ಮಲ್ಟಿಪರ್ಪಸ್ ಯಂತ್ರಗಳು ಅಂತ ಒಂದು ಯಂತ್ರ ಇದೆ, ಅದು ಒಂದು ಕೂಡ. ಅದೇ ರೀತಿ ಈ ಒಂದು ಡ್ರೋನ್, ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಬಂದಂಥ ಏನು ನ್ಯಾನೋ ಯೂರಿಯಾ ಇರ್ಬೋದು, ಮತ್ತು ಪೀಡನಾಶಕಗಳ ಒಂದು ಸ್ಪ್ರೇ ಮಾಡ್ತಕ್ಕಂಥದ್ದಕ್ಕೆ ರೈತರಿಗೆ ಈ ಆಳು ಕಾಳಿನ ಕೊರತೆಗಳು ಸಾಕಷ್ಟಿದೆ. ಅದರ ಬದಲಾಗಿ ಈ ಡ್ರೋನನ್ನು ಬಳಸಲಿಕ್ಕೆ, ಅದಕ್ಕೆ ಒಂದು ವ್ಯಾಪಕ ಪ್ರಚಾರವನ್ನು ಕೊಡಲಿಕ್ಕೆ, ಮತ್ತು ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಲಿಕ್ಕೆ ಡ್ರೋನನ್ನು ಕೂಡ ಈ ಸಂದರ್ಭದಲ್ಲಿ ಹಾರಾಟ ಮಾಡ್ತಕ್ಕಂಥದ್ದು, ಮತ್ತು ಅದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಈ ರೀತಿ ಹಲವಾರು ಯಂತ್ರೋಪಕರಣಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಪ್ರದರ್ಶನದಲ್ಲಿ ಭಾಗಿಯಾಗ್ತದೆ. ಅದರ ಜೊತೆಗೆ ಸಾಮಾನ್ಯವಾಗಿ ಮಾಮೂಲಿ ನಮ್ಮ ಪೂಜೆ ಕುಣಿತಗಳು, ಮತ್ತು ಹಳ್ಳಿಕಾರ್ ಎತ್ತುಗಳು, ಒಂದು 5 ಜೊತೆ ಹಳ್ಳಿಕಾರ್ ಎತ್ತುಗಳು ಭಾಗವಹಿಸ್ತಾ ಇದ್ದಾವೆ. ಸಾಕಷ್ಟು ನಮ್ಮ ರೈತರು ಬನ್ನೂರು ಕಡೆಯವರು ಹಳ್ಳಿ ಕಾರ್ಯತಗಳನ್ನು ಇನ್ನೂ ಹತ್ತಾರು ಜೊತೆ ಕೊಡ್ತೀವಿ ಅಂದರು. ಯಾಕೆಂದರೆ ನಾವು ಅಲ್ಲಿ ಪ್ರೊಸೆಷನಲ್ಲಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಒಂದು ಐದು ಜೊತೆ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ಬಂಡೂರು ಕುರಿಗಳು, ಡೋಲು ಕುಣಿತ ಇದೆಲ್ಲ ಮಾಡ್ತಾ ಇದ್ದೀವಿ ಮೆರವಣಿಗೆಯಲ್ಲಿ. ಕೋಟೆ ಆಂಜನೇಯ ಸ್ವಾಮಿಯಿಂದ ಎಲ್ಲಿವರೆಗೂ ಬರುತ್ತೆ ಸರ್? ಸರ್, ಇದು JK ಗ್ರೌಂಡ್ಸ್, ಜವರಾಯನಕಟ್ಟೆ ಗ್ರೌಂಡ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿವರೆಗೂ ಬರ್ತದೆ. ಅಲ್ಲಿ ಒಂದು ವಸ್ತು ಪ್ರದರ್ಶನ ಮಳಿಗೆಗಳಿರ್ತವೆ. ವಸ್ತು ಪ್ರದರ್ಶನ ಮಳಿಗೆಗಳನ್ನು ಮಾನ್ಯ ಪಶುವೈದ್ಯಕೀಯ ಹಾಗೂ ರೇಷ್ಮೆ ಖಾತೆ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಮತ್ಸ್ಯ ಮೇಳ ಇದೆ. ಈ ಸಲ ವಿಶೇಷ ಏನಪ್ಪ ಅಂದರೆ ಸುಮಾರು 40 ಲಕ್ಷ ಖರ್ಚನ್ನು ಮಾಡಿ ಒಂದು ಲೈವ್ ಅಕ್ವೇರಿಯಂ ಮತ್ಸ್ಯ ಮೇಳದ ಒಂದು ಇದನ್ನು ಮಾಡ್ತಾ ಇದ್ದಾವೆ ಮೀನುಗಾರಿಕೆ ಇಲಾಖೆಯಿಂದ. ಅದು ಕೂಡ ಏನು ಮೀನುಗಾರಿಕೆಯನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಕೂಡ ಮೀನುಗಾರಿಕಾ ಸಚಿವರಾದಂಥ ಮಂಕಾಳು ಎಸ್ ವೈದ್ಯರವರು ಕೂಡ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ HC ಮಹದೇವಪ್ಪ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಅಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿ ಇಲಾಖೆಯಿಂದ ಏನು 6 ಇಲಾಖೆಗಳಿದ್ದಾವೆ, ಕೃಷಿ, ರೇಷ್ಮೆ, ತೋಟಗಾರಿಕೆ, ಮೀನುಗಾರಿಕೆ, ಪಶುಸಂಗೋಪನೆ, ಅರಣ್ಯ, ಈ 6 ಇಲಾಖೆಯಿಂದ ಪ್ರತಿ ಇಲಾಖೆಯಿಂದ ಜಿಲ್ಲೆಯ 3 ರೈತರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಲಾಗುತ್ತೆ, ಸ್ಮರಣಿಕೆಯನ್ನು ನೀಡಿ. ನಂತರ ಹಾಸ್ಯ ಕಲಾವಿದ ಪ್ರಾಣೇಶ್ ಅವರಿಂದ ನಗೆಹಬ್ಬ ಕಾರ್ಯಕ್ರಮ ಕೂಡ 25 ಅಂದರೆ ನಾಳೆ ಇರ್ತದೆ ಮಧ್ಯಾಹ್ನ 2 ಗಂಟೆಗೆ. ಅದಾದ ನಂತರ ತಾಂತ್ರಿಕ ಅಧಿವೇಶನ ಇರುತ್ತೆ. ತಾಂತ್ರಿಕ ಅಧಿವೇಶನದಲ್ಲಿ ಶ್ರೀಗಂಧದ ಬೆಳೆ ಬಗ್ಗೆ ಏನು ನಮ್ಮ ಮೈಸೂರಿನ ಡಾಕ್ಟರ್ ಪ್ರಶಾಂತ್, ಭಾರತೀಯ ಆಡಳಿತ ಸೇವೆ ಅಧಿಕಾರಿ ವ್ಯವಸ್ಥಾಪಕ ನಿರ್ದೇಶಕರು ಸ್ಯಾಂಡಲ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಮೈಸೂರು ಅವರು ಏನಿದ್ದಾರೆ, ಅವರು ಈ ಒಂದು ರೈತರು ಶ್ರೀಗಂಧದ ಬೇಸಾಯ ಯಾವ ರೀತಿ ಮಾಡಬೇಕು, ಅದರ ಮಾರುಕಟ್ಟೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ. ಅದಾದ ನಂತರ ರೈತರ ಆದಾಯ ವೃದ್ಧಿಗಾಗಿ ಸುಸ್ಥಿರ ಕೃಷಿ ಅಂತೇಳಿ ಡಾಕ್ಟರ್ MN ತಿಮ್ಮೇಗೌಡ ಬೆಂಗಳೂರು ಯೂನಿವರ್ಸಿಟಿಯ ಪ್ರಾಧ್ಯಾಪಕರು ಏನು ಬೇಸಾಯ ಶಾಸ್ತ್ರದ ಅಗ್ರಾನಮಿಸ್ಟ್ ಅವರು ಕೂಡ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ. ಅದಾದ ನಂತರ ತೋಟಗಾರಿಕೆ ಸಂಬಂಧಿಸಿದಂತೆ ಎಕ್ಸಾಟಿಕ್ ವೆಜಿಟೇಬಲ್ಸ್ ಮತ್ತು ಹಣ್ಣುಗಳ ಬೇಸಾಯ ತಾಂತ್ರಿಕತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಯನ್ ದೀಪಕ್ ಜೆ ಎನ್ನುವಂಥ ವಿಜ್ಞಾನಿಗಳು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ. ಇದು ನಾಳೆಯ ಕಾರ್ಯಕ್ರಮ. ನಂತರ ನಾಡಿದ್ದು ಅಂದರೆ ಭಾನುವಾರ ಏನಪ್ಪ ಅಂದರೆ ವಿಶೇಷವಾಗಿ ಮುದ್ದು ಪ್ರಾಣಿಗಳ ಪ್ರದರ್ಶನ ಇದೆ. ಅಂದರೆ ಏನು ಪೆಟ್ ಶೋ ಅಂತೀವಲ್ಲ, ಡಾಗ್ ಶೋ, ಸಾಕು ನಾಯಿಗಳು ಬೆಕ್ಕುಗಳು ಇವುಗಳದ್ದು. ಇದಕ್ಕೂ ಕೂಡ ಸಾಕು ಪ್ರಾಣಿಗಳ ಪ್ರಿಯರು ಏನಿದ್ದಾರೆ, ಅವರು ಪಶು ವೈದ್ಯಕೀಯ ಅಧಿಕಾರಿಗಳು ಇರ್ತಾರೆ, ಹೋಬಳಿ ಮಟ್ಟದಲ್ಲಿ ಇರ್ತಾರೆ, ತಾಲೂಕು ಮಟ್ಟದಲ್ಲಿ ಇರ್ತಾರೆ, ಮತ್ತು ಮೈಸೂರಿನಲ್ಲಿ ನಗರ ಪ್ರದೇಶದಲ್ಲಿ ಸುಮಾರು 11 ಪಶು ವೈದ್ಯಕೀಯ ಆಸ್ಪತ್ರೆಗಳು, ಅದಲ್ಲದೆ ಒಂದು 20 ಪ್ರೈವೇಟ್ ಆಸ್ಪತ್ರೆಗಳಿದ್ದಾವೆ. ಇವುಗಳಲ್ಲಿ ಎಲ್ಲ ಕಡೆ ನೋಂದಣಿಯನ್ನು ಮಾಡ್ಕೋಬೋದಾಗಿದೆ ಭಾಗವಹಿಸಲಿಕ್ಕೆ. ಈ ಒಂದು ಇದನ್ನು ಪಶು ವೈದ್ಯಕೀಯ ಸಚಿವರು ಹಾಗೂ ಪಶುಸಂಗೋಪನೆ ಹಾಗೂ ರೇಷ್ಮೆ ಖಾತೆ ಸಚಿವರು ಬೆಳಿಗ್ಗೆ ಸುಮಾರು 10 ಗಂಟೆಗೆ ಉದ್ಘಾಟನೆಯನ್ನು ಮಾಡ್ತಾರೆ ಭಾನುವಾರ. ಇದು 2ನೇ ದಿವಸದ ಕಾರ್ಯಕ್ರಮ, ಮುದ್ದು ಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆ ಹಾಗೂ ಮುದ್ದು ಪ್ರಾಣಿಗಳ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಇದೆಲ್ಲ ಇರ್ತದೆ. ಅದಾದ ನಂತರ ಅವತ್ತು ಕೂಡ ತಾಂತ್ರಿಕ ಕಾರ್ಯಾಗಾರ ಇರ್ತದೆ. ಏನೋ ಮಧ್ಯಾಹ್ನ ಹಿಪ್ಪು ನೇರಳೆ ಬೇಸಾಯ ಮತ್ತು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಆಧುನಿಕ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ KR ಹುಲ್ಲು ನಾಚೇಗೌಡ, ಖ್ಯಾತ ಸಾವಯವ ಕೃಷಿ ತಜ್ಞರು ಹಾಗೂ ಅಧ್ಯಕ್ಷರು ಮೈಕ್ರೋಬಿ ಸಮೂಹ ಸಂಸ್ಥೆಗಳು ಬೆಂಗಳೂರು ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಅದಾದ ನಂತರ ಮೀನು ಕೃಷಿಯಲ್ಲಿ ಇತ್ತೀಚಿನ ತಂತ್ರಜ್ಞಾನ ಅಳವಡಿಸಿ ಮೀನು ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಶಿವಕುಮಾರ್ ಮಗದಾನ್ ಅವರು ಪ್ರಾಧ್ಯಾಪಕರು ಮೀನುಗಾರಿಕೆ ವಿಶ್ವವಿದ್ಯಾನಿಲಯ ಮಂಗಳೂರು ಇವರಿಂದ ಕೂಡ ಮಾಹಿತಿಯನ್ನು ನೀಡುವ ಕಾರ್ಯಕ್ರಮ ಇದೆ. ಅದಾದ ನಂತರ ಕೃಷಿ ಅರಣ್ಯ ಹೆಬ್ಬೇವು ಬೆಳೆಸುವುದು ತಾಂತ್ರಿಕ ಕುಶಲತೆ ಮತ್ತು ಮಾರುಕಟ್ಟೆ, ಯಾಕೆಂದರೆ ತಮಗೆಲ್ಲ ತಿಳಿದಂಗೆ ಹೆಬ್ಬೇವು ಇತ್ತೀಚಿನ ದಿನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಅದನ್ನು ಬೆಳೆಸೋದ್ರ ಬಗ್ಗೆ ಮತ್ತು ಅದರ ಮಾರುಕಟ್ಟೆ ಬಗ್ಗೆ ಶ್ರೀ ಪ್ರಕಾಶ್ ತಾಂತ್ರಿಕ ತಜ್ಞರು ಹುಣಸೂರು ಪ್ಲೈವುಡ್ಸ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ಮತ್ತು ಪಶು ಆಹಾರವಾಗಿ ಬ್ರೀವರ್ಸ್ ಗ್ರೇನ್ನ ಸಾಧಕ ಬಾಧಕಗಳು ಡಾಕ್ಟರ್ HS ಮಧುಸೂದನ್ ಸಹಾಯಕ ಪ್ರಾಧ್ಯಾಪಕರು ಪಶು ಆಹಾರ ಶಾಸ್ತ್ರ ವಿಭಾಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹೆಬ್ಬಾಳ ಬೆಂಗಳೂರು ಇವರಿಂದ ಕೂಡ ಮಾಹಿತಿ ಮಂಡನೆ ಆಗಲಿದೆ. ಈಗ ಹೇಳಿದ್ದು ಏನು ತಾಂತ್ರಿಕ ಕಾರ್ಯಾಗಾರಗಳು ಹೇಳಿದೆ, ಇದು 3ನೇ ದಿನ. 2ನೇ ದಿನ ಯಾವುದೇ ತಾಂತ್ರಿಕ ಕಾರ್ಯಾಗಾರಗಳು ಇರುವುದಿಲ್ಲ. 7ನೇ ತಾರೀಕು ಸೋಮವಾರ ತಾಂತ್ರಿಕ ಕಾರ್ಯಾಗಾರ. 5ನೇ ತಾರೀಕು ಅಂದರೆ ನಾಳೆ ತಾಂತ್ರಿಕ ಕಾರ್ಯಾಗಾರ ಇರುತ್ತೆ, ಆರನೇ ತಾರೀಕು ಯಾವುದೇ ತಾಂತ್ರಿಕ ಕಾರ್ಯಾಗಾರ ಇರೋದಿಲ್ಲ, ಏಳನೇ ತಾರೀಕು ಅಂದರೆ ಸೋಮವಾರ ಮತ್ತೆ ತಾಂತ್ರಿಕ ಕಾರ್ಯಾಗಾರ. ಈಗ ಹೇಳಿದ್ನಲ್ಲ ಅವೆಲ್ಲ ತಾಂತ್ರಿಕ ಕಾರ್ಯಾಗಾರಗಳು ಸೋಮವಾರ ನಡೀತಕ್ಕಂಥದ್ದು. ಮತ್ತು ಸೋಮವಾರ ಬೆಳಿಗ್ಗೆ ಏನಪ್ಪ ಇರ್ತದೆ ಅಂದರೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಇರ್ತದೆ. ಈ ರಾಜ್ಯದ ವಿವಿಧ ಭಾಗಗಳಿಂದ ಹಸುಗಳನ್ನು ಕರ್ಕೊಬಂದು ಅಲ್ಲಿ ಹಾಲು ಕರೀಲಿಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಹಾಗಾಗಿ ಯಾರು ಆಸಕ್ತ ರೈತ ಬಂಧುವರಿದ್ದಾರೆ ಅವರು ಬರ್ಬೋದು. ಈ ಸಲದ ವಿಶೇಷ ಏನಪ್ಪ ಅಂದರೆ ಪ್ರಶಸ್ತಿ ಮೊತ್ತವನ್ನು ಸುಮಾರು ಮೊದಲನೇ ಪ್ರಶಸ್ತಿಯನ್ನು 100,000 ರೂಪಾಯಿಗೆ ಏರಿಸಿದ್ದೀವಿ, ಎರಡನೇ ಪ್ರಶಸ್ತಿಯನ್ನು ಸುಮಾರು 80,000, ಮೂರನೇ ಪ್ರಶಸ್ತಿ 60,000, ನಾಲ್ಕನೇ ಪ್ರಶಸ್ತಿ 40,000. ಹೀಗೆ ಸಾಕಷ್ಟು ಪ್ರಶಸ್ತಿ ಮೊತ್ತವನ್ನು ಹೆಚ್ಚು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ಅವರಿಗೆ ಉತ್ತೇಜನವನ್ನು ನೀಡಲು ನಾವು ಈ ಕ್ರಮವನ್ನು ಕೈಗೊಂಡಿದ್ದೇವೆ. ಆದ್ದರಿಂದ ಈ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ರೈತ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ನಮ್ಮ ರೈತ ದಸರಾ ಏನಿದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕು ಅಂತ ನಾನು ಕಾರ್ಯಾಧ್ಯಕ್ಷ ರೈತ ದಸರಾ ಹಾಗೂ ಜಂಟಿ ಕೃಷಿ ನಿರ್ದೇಶಕನಾಗಿ ನಮ್ಮೆಲ್ಲ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ವಸ್ತು ಪ್ರದರ್ಶನವೂ ಇರುತ್ತಲ್ವಾ? ಹೌದು, ನಾಳೆ ವಸ್ತು ಪ್ರದರ್ಶನ ಕೂಡ ಉದ್ಘಾಟನೆ ಆಗುತ್ತೆ ಅಲ್ಲೇ JK ಗ್ರೌಂಡಲ್ಲೇ, ಅಂದರೆ ರೈಲ್ವೆ ಸ್ಟೇಷನ್ ಮುಂಭಾಗ ಬರ್ತದದು. ಒಳ್ಳೆಯದು ರವಿ ಅವರ, ಇದುವರೆಗೂ ನಾಳೆ ನಾಡಿದ್ದು ಹಾಗೂ ಆಚೆ ನಾಡಿದ್ದು 5ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 3 ದಿನಗಳ ಕಾಲ ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ರೈತ ದಸರಾ ವಿವಿಧ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿವರವನ್ನು ನೀಡಿದ್ರಿ. ರೈತ ದಸರಾ